ಕಾರ್ಯಕ್ರಮ. ಆಕಾಶವಾಣಿ ಕಾರವಾರ ಯಕ್ಷಗಾನದ ಹಾಡುಗಳು. ಪ್ರಸಂಗ ಮಾರುತಿ ಪ್ರತಾಪ, ಭಾಗವತರು ಚಂದ್ರಕಾಂತ್ ರಾವ್ ಮೂಡುಬಳ್ಳೆ, ಮದ್ದಳೆ ಶಶಿಕುಮಾರ್ ಆಚಾರ್ಯ ಬೆಳಕಲೆ, ಚಂಡೆ ಕೃಷ್ಣಮೂರ್ತಿ ಭಟ್ ಬಗ್ವಾಡಿ, ಶ್ರುತಿ ಪ್ರದೀಪ್ ಭಟ್ ಕುಂಡೇಲು. ಕೇಳಿ ಮಾರುತಿ ಪ್ರತಾಪ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಶ್ರೀ ಗುರುಗಣಾಧಿಪತಿಭ್ಯಾಂ ನಮಃ. ಗಜಮುಖದವಾಗಿ ಗಣಪಾಗಿ ಗಜಮುಖದವಾಗಿ ಗಣಪಾಗಿ ಚೆಲ್ವ ತ್ರಿಜಗ ಬೆಳಗಿರೆ ಗಜಮುಖದವಾಗಿ ಗಣಪಾಗಿ ಕಾಲ ಕಾಲಕು ತಮಗುಚಿತವಾಗೀಗ ಕಾಲ ಕಾಲಕು ತಮಗುಚಿತವಾಗೀಗ ಕರ್ಮ ಪಾಲನೆ ಕೈಯುವರೆ ಕರ್ಮ ಪಾಲನೆ ಗೈಯುವರೆ ಹಲಧರ ಕರುಣಿಸೋ ಹಲಧರ ರಾಷ್ಟ್ರದೋಳಿಗ ಜನರಿರವಾನ ಪೇಳ್ವೆ ಸಂತಸದೆ ಜನರಿರವಾನ ಪೇಳ್ವೆ ಸಂತಸದೆ ಧರಣಿಯ ಮರರೆಲ್ಲ ಜಪತಪ ಹವನದಿ ನಿರತರಾಗಿಗರು ಧರ್ಮದಲ್ಲಿ ಹಿಂದೆ ಕೌಶಿಕ ಮುನಿಯು ದೈವ ತಪವನ್ನು ಬಿಟ್ಟು ಕೌಶಿಕ ಮುನಿಯು ಗೈವ ತಪವನು ಬಿಟ್ಟು ಹೊಂದಿದನು ಮೇನಕಿಯ ಮುದದಿ ಹೊಂದಿದನು ಮೇನಕಿಯ ಮುದದಿ ಇಂದು ದರ ಮೋಹಿನಿಗೆ ಮೋಹಿಸಿದ ನಂದಿನಲಿ ಇಂದು ದರ ಮೋಹಿನಿಗೆ ಮೋಹಿಸಿದ ನಂದಿನಲಿ ಚಂದದಿವು ಕೇಳೋ ರಾಜೇಂದ್ರ

ಕುಮಾರ ಜನಕ ಬಾರನ್ಯಾಕೆ ಮಾರ ಜನಕ ಸಾರ ಸಾಕ್ಷಿಯೇ ಅಮ್ಮ ಲಾಲಿ ಅಮ್ಮ ಲಾಲಿಸು ಬೇರೊಬ್ಬರನು ನಿಂದಿಸುವುದು ಸಮ್ಮತವಲ್ಲ ಮೋ ಜಗಕ್ಕೆ ಸಮ್ಮತವಲ್ಲ ಮೋ ಜಗಕ್ಕೆ ತಮ್ಮ ವಸ್ತುವ ತಾವು ಸರಿಪಡಿಸುವ ಕಾರ್ಯ ತಮ್ಮ ವಸ್ತುವ ತಾವು ಸರಿಪಡಿಸುವ ಕಾರ್ಯ ನಮ್ಮದಲ್ಲವೇ ಪೇಳು ನೀನು ಸರಿಪಡಿಸುವ ಕಾರ್ಯ ನಮ್ಮದಲ್ಲವೇ ಪೇಳು ನೀನು ಬಾರೆ ಸತ್ಯ ಬಾಮಣಿಯೇ ತೋರೆ ನಿನ್ನ ಮುತ್ತು ಮಗವ ತೋರೆ ನಿನ್ನ ಮುದ್ದು ಮಗವ ನಾರಿ ವಿರಗ ಜ್ವಾಲೆಯಿಂದ ಬಾರಿ ಬಳಲಿದೆ ನಾರಿ ವಿರಗ ಜ್ವಾಲೆಯಿಂದ ಬಾರಿ ಬಳಲಿದೆ ಚಂದ್ರನೇ ವಾರಿಧಿಶಯನನೇ ಶ್ರೀರಾಮಚಂದ್ರನೇ ವಾರಿಧಿಶಯನನೇ ಘೋರ ರಕ್ಕತ ವರನೇ ವಾರಿಧಿ ಹರನೆ ರಾಮ ರಾಮ ರಾಮ ವಾರಿಜಾಂಬಕನೆ ಶ್ರೀ ಧರಣಿ ಜಯರಸನೆ ವಾರಿಜಾಂಬಕನೆ ಶ್ರೀ ಧರಣಿ ಜಯರಸನೆ ಭೋರನೆಲ್ಲನು ರಕ್ಷಿಸೋ ಭೋರನೆಲ್ಲನು ರಕ್ಷಿಸೋ ರಾಮ ರಾಮ ವಾರಿ ಜಾಂಬಕನೇ ಶ್ರೀಧರಣಿ ಜಯ ರಾಜನೆ ಭೋರನೆ ನನ್ನು ರಕ್ಷಿಸೋ. ಶ್ರೀಧರಣಿ ಜಯ ರಥನೆ ಭೋರನೆ ನಾನು ರಕ್ಷಿಸೋ, ರಾಮ ಭೋರನೆ ನಾನು ರಕ್ಷಿಸೋ. ತೋರಿಸೋ ನಿನ್ನ ಶ್ರೀ ಪಾದಾರವಿಂದವ ಶ್ರೀಪಾದಾರವಿಂದವಾ ಘೋರ ದುರಿತ ಹರನೆ ಘೋರ ದುರಿತ ಹರನೆ ರಾಮ ರಾಮ ರಾಮ ಾರುಣಿ ಗೊಡೆಯನೆ ರಘುಕುಲ ತಿಲಕನೆ ಧಾರುಣಿ ಗೊಡೆಯನೆ ರಘುಕುಲ ತಿಲಕನೆ ಮಾರಗರ ಪ್ರಿಯನೆ ರಾಮ ರಾಮ ರಾಮ ರಾಮ ಧಾರುಣಿ ಗೊಡೆಯನೆ ರಘುಕುಲ ತಿಲಕನೆ ಮಾರಗರ ಪ್ರಿಯನೆ ಧಾರುಣಿ ಗೊಡೆಯನೆ ರಘುಕುಲ ತಿಲಕನೆ ಮಾರಗರ ಪ್ರಿಯನೆ ಮಾರಗರ ಪ್ರಿಯನೆ ತೋರಿಸೋ ನಿನ್ನ ಶ್ರೀಪಾದಾರವಿಂದವ ಘೋರ ದುರಿತ ಹರನೆ ಘೋರ ದುರಿತ ಹರನೆ ಎಡಬಲವನು ನೋಡು ನಾರಿಮಣಿತ ಕೇಳಿ ಮೋದದಿ ಭೋರನವರನು ಕರೆಸಿ ವಿಸ್ತರವೇರಿಸಿದಳು ಭೋರನವರನು ಕರೆಸಿ ವಿಷ್ಠರಾವೇರಿಸಿದಳು. ಆ ದೇವಿ ನಿನ್ನಯ ಗುಣವ ವರ್ಣಿ ಪರೆ ಜಗದೊಳಗೆ, ದೇವಿ ನಿನ್ನಯ ಗುಣವ ವರ್ಣಿ ಪರೆ ಜಗದೊಳಗೆ, ಯಾವನಿಗ ಸಾಧ್ಯವಮ್ಮ ಜಗದೊಳಗೆ ಯಾವನಿಗೆ ಅಸಾಧ್ಯವಮ್ಮ. ಭಾವೆಯರ ಕುಲದಿ ನೀನೊಬ್ಬಳಲ್ಲದೆ ಇನ್ನು ಭಾವಗಿಯರುಂಟೆ ಮೂರ್ ಜಗದಿ. ತರಳೆ ನೀ ನಡೆಯುವ ತಿಟ್ಟು ತರಳೆ ನೀ ನಡೆಯುವ ತಿಟ್ಟು ಈಗ ಸರಿ ಬಾರಲಿಲ್ಲ ಜಾನಕಿಯ ಒಂದಿಷ್ಟು ಈಗ ಸರಿ ಬಾರಲಿಲ್ಲ ಜಾನಕಿಯ ಒಂದಿಷ್ಟು. ತೆರಳಿ ದಂಡಕದಲ್ಲಿ ಕಲ್ಲು ಮುಳ್ಗಳು ನಾಂಟಿ, ತೆರಳಿ ದಂಡಕದಲ್ಲಿ ಕಲ್ಲು ಮುಳ್ಗಳು ನಾಂಟಿ. ಭರಿತ ಗಾಯದಿ ಕುಂತು ಹಾಕುತ್ತ ನಡೆವಳು, ಭರಿತ ಗಾಯದಿ ಕುಂತು ಹಾಕುತ್ತ ಕುಂತು ಹಾಕುತ್ತ ಕುಂತು ಹಾಕುತ್ತ ನಡೆವಳು. ತರಳೆ ನೀ ನಡೆಯುವ ತಿಟ್ಟು, ಲಲನೆ ಜಾನಕಿಯಲ್ಲಿ ನೀನೆಲ್ಲಿ, ಹೀನೆ ತೊಲಗು ಪರಿಗಿಸಲೋರೆ ನಿನ್ನ, ತೊಲಗು ಪರಿಗಿಸಲೋರೆ ನಿನ್ನ. ನೆಲೆಯ ನೀನರಿಯ ದೀ ಪರಿಗೈದ ಎಲೆ ತುರುಳೆ, ಕೊಳಲಗರಿಗಿದನ್ನು ತೋರದಿರೋ ದಶರಥ ನಂದನ ವಸುದೆ ಪಾಲಕನೇ, ದಶರಥ ನಂದನ ವಸುದೆ ಪಾಲಕನೇ. ಅಸುರರ ವಧಿಸಿದ ಅಸಮಸಾಕಸನೇ, ನಿನ್ನ ನೋಡಲಿಕೀಗ ಮಯೂರದಂತೆ, ನಿನ್ನ ನೋಡಲಿಕೀಗ ಮಯೂರದಂತೆ. ಕಣ್ಣುಗಳ ಗಣಿತ ವಿರದೀಗ ಚಿಂತೆ, ಕಣ್ಣುಗಳ ಗಣಿತ ವಿರದೀಗ ಚಿಂತೆ. ನಿನ್ನ ವರ್ಣಿಸುವರೆ ಪನ್ನಗನಂತೆ, ನಿನ್ನ ವರ್ಣಿಸುವರೆ ಪನ್ನಗನಂತೆ. ಉನ್ನತ ದ್ವಯ ಜ್ಯುಗೆ ಇರದೊಂದು ಚಿಂತೆ, ದಶರಥ ನಂದನ ವಸುದೇ ಪಾಲಕನೇ. ಅಸುರರ ವಧಿಸಿದ ಅಸಮಸಾಹಸನೇ,

ಆಕಾಶವಾಣಿ ಕಾರವಾರ. ಕೆಳಗರೆ ನಾಳೆ ಬೆಳಿಗ್ಗೆ 6:30 ಕರುನಾಳು ಬಾಬೆಳಕೆ ಭಾಗವಹಿಸಲಿದ್ದಾರೆ ಡಾ ಗುರುರಾಜ್ ಕರ್ಜಗಿ. ಎಂಟು ಗಂಟೆ 30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರವೀಣ್